ಕೊಡಗಿನ ವಿರಾಜಪೇಟೆ ನಗರದಲ್ಲಿ ಇನ್ನು ಕೊಡಗಿನ ಸಾಂಪ್ರದಾಯಿಕ ತಿನಿಸುಗಳ ಸ್ವಾದ. ಹೌದು, ಇದೀಗ ವಿರಾಜಪೇಟೆಯಲ್ಲಿ ನೂತನವಾಗಿ ಪ್ರಾರಂಭಗೊಂಡಿದೆ ಹೋಟೆಲ್ ಕುಕ್ ಸ್ಟೈಲ್. ಶುಚಿ ರುಚಿಯಾದ ಕೊಡಗಿನ ಸಾಂಪ್ರದಾಯಿಕ ಕಡಮುಟ್ಟು ಪಂದಿಗರಿ, ಪಾಪುಟ್ಟು ಕೋಳಿಗರಿ, ಚಿಲ್ಲಿ ಚಿಕನ್ ಚಿಲ್ಲಿ ಪೋರ್ನ್, ಅಲ್ಲದೆ ಇನ್ನೂ ಹಲವು ಸ್ವಾದಿಷ್ಟ ಖಾದ್ಯಗಳಿಗೆ ಇಂದೇ ಭೇಟಿ ನೀಡಿ ಹೋಟೆಲ್ ಕುಕ್ ಸ್ಟೈಲ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ವಿರಾಜಪೇಟೆ. ಮಾಲೀಕರು ಕೆಜಿ ರವೀಂದ್ರ. ಕೊಡಗು ಜಿಲ್ಲಾ ಸವಿತ ಸಮಾಜ, ತಾಲೂಕು ಸವಿತ ಸಮಾಜ, ಮಡಿಕೇರಿ ಇವರ ಸಹಯೋಗದಲ್ಲಿ ಇದೇ ಫೆಬ್ರವರಿ 26ರಿಂದ 28ರವರೆಗೆ ಜಿಲ್ಲಾ ಮಟ್ಟದ ಕ್ರೀಡೋತ್ಸವ ಮಡಿಕೇರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಬ್ಯಾಡ್ಮಿಂಟನ್, ಕ್ರಿಕೆಟ್, ಥ್ರೋಬಾಲ್, ಇನ್ನಿತರ ಗ್ರಾಮೀಣ ಕ್ರೀಡಾಕೂಟಗಳು ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಸವಿತ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಮಡಿಕೇರಿಯ ಜನತಾ ಬಜಾರ್ನಲ್ಲಿ 12th floor ಕೋವಿಯ ನಂಬರ್ 1 ತೋಟಗಳು ಲಭ್ಯವಿದೆ. ಕೊಳ್ಳ ಬಯಸುವವರು ತಮ್ಮ ಕೋವಿಯ ಪರವಾನಗಿ ಅಥವಾ ವಿನಾಯಿತಿ ಪತ್ರವನ್ನು ತೋರಿಸಿ ತೋಟಗಳನ್ನು ಕೊಳ್ಳಬಹುದಾಗಿದೆ. ಸಂಪರ್ಕಿಸಿ ಜನತಾ ಬಜಾರ್ ಮಡಿಕೇರಿ. ಆಕ್ಸ್ ಸ್ಪೋರ್ಟ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಇಂಗಡಾದರಲ್ಲಿ AS ಪೊನ್ನಣ್ಣ ಅಂಡ್ ಸಹಯೋಗದ ಕೊಡವ ಒಕ್ಕಡ ನಡುವ ಕಳಿ ನಮ್ಮ ಇದೇ 2023 ಮಾರ್ಚ್ 3 5 ಅಮ್ಮತ್ತಿ ಸ್ಕೂಲ್ ಪರ್ಮಲ್ ನಡಪ. ಈ ಕಳಿ ನಮ್ಮಲ್ಲಿ ಆನಾಳ್ಕು ಫುಟ್ಬಾಲ್ 6A side, ಪೊನ್ನಾಳ್ಕು ಥ್ರೋಬಾಲ್ 6A side ಈ ವಿಭಾಗದ ಪೈಪೋಟಿ ನಡಪ. ಈ ದಂಡು ವಿಭಾಗಕ್ಕೂ ಟೀಮ್ಕ್ ದಂಡು ಕೊಡವ ಗೆಸ್ಟ್ ಪ್ಲೇಯರ್ಸ್ ಒಳಗೆ ಕೂಟಿಯೋಕ್ ಅವಕಾಶ ಇಪ್ಪ. ಗೆಸ್ಟ್ ಪ್ಲೇಯರ್ಸ್ ಬಾರಿ ಟೀಮ್ ಕಳಿಪನಕ್ಕೆ ಇಲ್ಲ. ಎಂಟ್ರಿ ಫೀಸ್ 1500 rupees. ಒಕ್ಕ ತಂಡ ರಿಜಿಸ್ಟರ್ ಮಾಡಿಯೋಕ್ಕೆ February 26 ಆಖಿರಿ ದಿನ. ಅವರ ವಿವರ ಪಿಂಜ ಒಕ್ಕ ತಂಡ ರಿಜಿಸ್ಟರ್ ಮಾಡಿಯೋಕ್ಕೆ ಸಂಪರ್ಕಿಸಿ 8951287301 ಇಲ್ಲೆಂಗಿ 9845771038. ಕೊಡಗಿನಲ್ಲಿ ಇದೇ ಮೊದಲ ಬಾರಿಗೆ ಸ್ಟೆಪ್ಸ್ ಸಂಸ್ಥೆ ವತಿಯಿಂದ ಕಕ್ಕಬೆಯ ಪ್ರೌಢಶಾಲಾ ಮೈದಾನದಲ್ಲಿ ಕ್ಯಾಟಲ್ ಪೋಲ್ಟ್ ಅಂದರೆ ಕ್ಯಾಟಲ್ ಬಿಲ್ ಸ್ಪರ್ಧೆ ಏರ್ಪಡಿಸಲಾಗಿದೆ. ಇದೇ February 26 ಭಾನುವಾರ ನಡೆಯಲಿರುವ ಈ ಕ್ಯಾಟಲ್ ಬಿಲ್ ಸ್ಪರ್ಧೆಯಲ್ಲಿ ಮುಕ್ತ ಅವಕಾಶವಿದೆ. 18 ವರ್ಷದೊಳಗಿನ ಮತ್ತು ಅದಕ್ಕೆ ಮೇಲ್ಪಟ್ಟ 2 ಸ್ಪರ್ಧೆ ನಡೆಯಲಿದೆ. ಎಂಟ್ರಿ ಫೀಸ್ 200 rupees ಮಾತ್ರ. ಹೆಸರು ನೋಂದಣಿಗೆ ಸಂಪರ್ಕಿಸಿ ಸಂತೋಷ್ ಸುಬ್ರಹ್ಮಣಿ 9019565648. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಇದೇ February 13-28ರವರೆಗೆ ಡೈಮಂಡ್ ಫೆಸ್ಟ್. ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್. ಡೈಮಂಡ್ ಆಭರಣಗಳು 4,850 rupees ಕೈಗೆಟುಕುವ ವೈಭವ. ಬನ್ನಿ ಮುಳಿಯಾ ಜುವೆಲ್ಸ್ ನ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮಳಿಗೆಗೆ. ಮೂರ್ನಾಡಿನ ಹೈಟೆಕ್ ಫರ್ನಿಚರ್ನ 6ನೇ ವಾರ್ಷಿಕೋತ್ಸವದ ಕೊಡುಗೆ. ಯಾವುದೇ ಫರ್ನಿಚರ್ ಖರೀದಿಯ ಮೇಲೆ 10-30% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ವಿರಾಜಪೇಟೆ ಬಾಳುಗೋಡು ಗ್ರಾಮ ಮೂರಿರ ಒಕ್ಕಡ 5 ಮನೆಯಲ್ಲಿ ಇದೇ ಇರೋ ತಳಾಂಗ ತಿಂಗಳ ಚಪ್ಪಲಕ 11 ಶ್ರೀ ಕಾಳೆಗಾಟು ದೇವಿರ ಮಹಾಪೂಜೆ ಪಿಂಜ ಬೈಟ್ ಶ್ರೀ ಮಂದ್ರಮೂರ್ತಿ ದೇವಿರ ತೆರೆ ಇರೋ ತಟ್ಟಾಂಗ ಚೌವಾಚೆ ಮೂರಿರ ಒಕ್ಕಡ ಕಾರಣ ತೆರೆ ನಡಪ. ತಾಮನ ಮೊಳಿಯ ಭಕ್ತಾದಿಯೆಲ್ಲ ಬಂತು ಕೂಡಿಯಾಡೋಣಂದು ಮೂರಿರ ಒಕ್ಕಕಾರ ಕಟ್ಟಂಡಿತು. ಕೇಳುವರೆ 7:40 ಸುದ್ದಿ ಚೊಂಪಿಯನ್ನ ಕೇಳಲಿದ್ದೀರಿ. 7:50 ಸುದ್ದಿ ಸಮಾಚಾರ ಕೇಳಿ. 7:45 ಸುದ್ದಿ ಜೊಂಪೆ, 7:50 ಸುದ್ದಿ ಸಮಾಚಾರವನ್ನು ಕೇಳಲಿದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ. ಕೃಷಿ ಕಳಸ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಈ ಗೀತೆಗಳ ರಚನೆ ವಿಜಯ್ ಅಂಗಡಿ. ರೈತ ಬಂಧವರೇ, ಕೇಳುಗರೆ, ಗೆದ್ದಲು ಇಲ್ಲದ ಜಾಗ ಯಾವುದಂತ ಹುಡುಕಿದ್ರೆ ಬಹಳ ಕಷ್ಟ ಅಲ್ವಾ? ನಗರಗಳ RCC ಮನೆ ಒಳಗಡೆ ಎಲ್ಲೆಲ್ಲಿ ಕಟ್ಟಿಗೆಯ ಅಥವಾ ಸಾವಯವದ ಮೂಲ ಸಿಗುತ್ತೋ ಅಲ್ಲಿ ಗೆದ್ದಲು ಹೇಗೇಗೋ ತೂರ್ಕೊಂಡು ತನ್ನ ಜೀವನವನ್ನು ಸಾಗಿಸಲಿಕ್ಕೆ ಆಹಾರವಾಗಿ ಅವುಗಳನ್ನು ಉಪಯೋಗಿಸ್ಕೊಳ್ಳುತ್ತೆ. ಕಾಗದಗಳು, ಬಟ್ಟೆಗಳು, ಕಟ್ಟಿಗೆ ಇತ್ಯಾದಿ ಪದಾರ್ಥಗಳು ಗೆದ್ದಲಿಗೆ ಆಹಾರ. ಸಿಮೆಂಟ್ ಕಟ್ಟಡಗಳನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ರೂ ಅದು ಹೇಗೋ ದಾರಿ ಮಾಡಿಕೊಂಡು ಅಲ್ಲಿಗೆ ಪ್ರವೇಶ ಮಾಡಿರುತ್ತೆ. ಎಷ್ಟೋ ಮನೆಗಳಲ್ಲಿ ಕಬರ್ಡ್ಗಳನ್ನು ಅಥವಾ ಬೀರುಗಳನ್ನು, ಇನ್ನು ಕಟ್ಟಿಗೆ ಮೂಲಗಳನ್ನು, ಕಿಟಕಿ ಬಾಗಿಲು ಇತ್ಯಾದಿಗಳನ್ನು ತಿಂದು ಕರಗಿಸಿ ಹಾಳು ಮಾಡಿರೋದಿದೆ. ಇನ್ನು ಕೃಷಿಯಲ್ಲಿ ಅನೇಕ ಪದಾರ್ಥಗಳನ್ನು ತುಂಬ ಚೆನ್ನಾಗಿ ಕರಗಿಸಿ ಮಣ್ಣಿಗೆ ಲೀನ ಮಾಡುವ ಈ ಕೀಟ ಅದ್ಭುತವಾದ ಶುಚಿಕಾರಕ. ಕಾಡುಗಳಲ್ಲಿ ಎಷ್ಟೋ ಪದಾರ್ಥಗಳನ್ನು, ಅಂದರೆ ಬಿದ್ದ ಮರಗಳನ್ನು, ರಂಬೆ ಕೊಂಬೆಗಳನ್ನು, ಎಲೆಗಳನ್ನು ತುಂಬ ಚೆನ್ನಾಗಿ ಕರಗಿಸಿ ಆ ಜಾಗದ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡುವ ಜೀವಿ ಇದು. ಎರೆಹುಳುವಿಗಿಂತ ಪರಿಣಾಮಕಾರಿಯಾಗಿ ಕಸವನ್ನು ಕರಗಿಸುವ ಗೆದ್ದಲು ಈ ನಿಸರ್ಗದ ವಿಶೇಷ ಜೀವಿ. ಹುತ್ತವನ್ನು ನಿರ್ಮಾಣ ಮಾಡಿಕೊಂಡು ಅಥವಾ ಹುತ್ತ ಇಲ್ಲದೆ ಜೀವನ ಮಾಡಿಕೊಂಡು ಕಾಯಕ ಮಾಡುವ ಹತ್ತಾರು ಬಗೆಯ ಗೆದ್ದಲುಗಳು ನಮ್ಮಲ್ಲಿದ್ದಾವೆ. ಗೆದ್ದಲು ಮಣ್ಣು ಫಲವತ್ತಾಗಿರುತ್ತೆ. ಗೆದ್ದಲು ಭೂಮಿಯಲ್ಲಿ ನೀರನ್ನು ಇಂಗಿಸ್ಲಿಕ್ಕೂ ನೆರವಾಗ್ತದೆ. ಅಪರೂಪಕ್ಕೆ ಹಸಿ ಬೇರೆಗಳನ್ನು, ಹಸಿ ಕಾಂಡಗಳನ್ನು ನಾಜೂಕಾಗಿ ಜಾಣತನದಿಂದ ಹಾಳು ಮಾಡುತ್ತೆ ಗೆದ್ದಲು. ಕೃಷಿಯಲ್ಲಿ ತುಸು ಕಾಟ ಕೊಡುವ ಗೆದ್ದಲು ಉಪಯುಕ್ತವಾದ ಕೆಲಸವನ್ನು ಮಾಡ್ತಾ ಇರುತ್ತೆ. ಎಂಥ ಗಟ್ಟಿ ಕಟ್ಟಿಗೆಯನ್ನು ಬಹುಬೇಗ ಕರಗಿಸಿ ಮಣ್ಣಿನಲ್ಲಿ ಸೇರಿಸುವ ಗೆದ್ದಲು ಸಂಘಜೀವಿ. ಸದಾ ಚುರುಕಾಗಿ ಕಾಯಕ ಮಾಡುವ ಗೆದ್ದಲು ಹುತ್ತವನ್ನು ತುಂಬ ಚೆನ್ನಾಗಿ ನಿರ್ಮಾಣ ಮಾಡುತ್ತೆ. ಎಂಥ ಗಾಳಿ ಬಂದರೂ, ಎಂಥ ಮಳೆ ಬಂದರೂ ಆ ಹುತ್ತ ಅಷ್ಟು ಸುಲಭವಾಗಿ ಹಾಳಾಗೋದಿಲ್ಲ. ಇನ್ನು ಒಳಗಡೆಯ ರಚನೆ ತುಂಬ ವಿಶಿಷ್ಟವಾಗಿರುತ್ತೆ. ಹೀಗೆ ಗೆದ್ದಲು ಮತ್ತು ಹುತ್ತದ ಸುತ್ತಮುತ್ತ ನಾವು ವಿಚಾರಗಳನ್ನು ಹೆಕ್ಕಿಕೊಂಡು ಮಾತಾಡ್ತಾ ಹೋದರೆ ಬಹಳಷ್ಟಿದ್ದಾವೆ. ಈ ಕುರಿತ ಹಾಡು ಈಗ ಪ್ರಸಾರವಾಗ್ತಾ ಇದೆ ಶ್ರೋತೃಗಳೇ. ಈ ಹಾಡಿಗೆ ಸ್ವರ ಸಂಯೋಜನೆ ಮಾಡಿದರೆ ಕಡ್ಲೇರ ತುಳಸಿ ಮೋಹನ್ ಹಾಗೂ ಚಂದ್ರಕಲಾ ಮೂರ್ತಿ. ಸುತ್ತಮುತ್ತ ನಿಸರ್ಗದ ಅಚ್ಚರಿಯ ಗೀತ, ಉತ್ತದ ಸುತ್ತಮುತ್ತ ನಿಸರ್ಗದ ಅಚ್ಚರಿಯ ಗೀತ. ಗಮನಿಸಿ ಅತ್ತಿತ್ತ ಇದು ಗೆದ್ದಲಿನ ಕರ ಮತ್ತು, ಗಮನಿಸಿ ಅತ್ತಿತ್ತ ಇದು ಗೆದ್ದಲಿನ ಕರ ಮತ್ತು. ನಿಸರ್ಗದ ಅಚ್ಚರಿಯ ಚಿತ್ತ, ಉತ್ತದ ಸುತ್ತಮುತ್ತ ನಿಸರ್ಗದ ಕೇಳಿದ್ರೆ ಕಣಜ ಕೀಟಗಳು ಕೃಷಿ ಜಮೀನುಗಳಲ್ಲಿ ಇದ್ದರೆ ಅದೆಷ್ಟೋ ಕೀಟಗಳನ್ನು ಹತೋಟಿ ಮಾಡ್ತವೆ. ಕಣಜ ಕೀಟಗಳಲ್ಲಿ ವೈವಿಧ್ಯತೆ ಇದೆ. ಬಣ್ಣ ಬಣ್ಣಗಳಲ್ಲಿ, ವಿಭಿನ್ನವಾದ ಗಾತ್ರಗಳಲ್ಲಿ ಕಣಜ ಕೀಟ ಕಾಣಸಿಗುತ್ತೆ. ಕಣಜಗಳಲ್ಲಿ ಚಿಕ್ಕ ಕಣಜ ಮತ್ತು ಹೆಗ್ಗಣಜ, ಈ ಎರಡರ ಮಧ್ಯದಲ್ಲಿ ವಿಭಿನ್ನವಾದ ಪ್ರಭೇದಗಳನ್ನು ಕಾಣಬಹುದು. ಸಣ್ಣ ಸಣ್ಣ ಹುಳುಗಳನ್ನು ಹಿಡಿದುಕೊಂಡು ಕೀಟ ಹತೋಟಿಯಲ್ಲಿ ಕಣಜ ತುಂಬ ಸಹಕಾರಿಯಾಗ್ತದೆ. ಈ ಮೂಲಕ ವಿಷಯಗಳ ಸಿಂಪರಣೆಯನ್ನು ಗರಿಷ್ಠವಾಗಿ ಕಮ್ಮಿಗೊಳಿಸಲಿಕ್ಕೆ ಈ ಕೀಟದ ನೆರವು ನಮಗಾಗ್ತದೆ. ರೈತ ಬಾಂಧವರೇ, ಉಪಕಾರಿ ಕೀಟಗಳಲ್ಲಿ ಕಣಜವು ಬಹು ಪ್ರಮುಖವಾದುದು. ಹುಳುವನ್ನು ತಂದು ತಾನೂ ತಿಂದು ಎಷ್ಟೋ ಕಣಜಗಳು ಹುಳುಗಳನ್ನು ಹೆಕ್ಕಿಕೊಂಡು ಬಂದು ಮರಿಗಳ ಆಹಾರಕ್ಕಾಗಿ ಜೋಪಾಸನೆ ಮಾಡ್ತವೆ. ಮೊಟ್ಟೆಯಿಂದ ಹೊರಗಡೆ ಬಂದ ಮರಿ ಹುಳುಗಳು ಸೇವನೆ ಮಾಡಲಿಕ್ಕಾಗಿ ತಂದ ಹುಳುಗಳು ಹಾಳಾಗದಂತೆ ನೋಡಿಕೊಳ್ತವೆ. ಕಣಜಗಳು ಮಣ್ಣಿನಿಂದ ಗೂಡು ಕಟ್ತವೆ, ಹಾಗೆ ಎಲೆಗಳನ್ನು ಬಳಕೆ ಮಾಡಿಕೊಂಡು ತಮ್ಮ ವಾಸಸ್ಥಾನವನ್ನು ರೂಪಿಸಿಕೊಳ್ತವೆ. ಕೆಲವಾರು ಕಣಜಗಳು ನಮ್ಮನ್ನು ಪ್ರಾಣಿಗಳನ್ನು ಕಚ್ಚುತ್ತವೆ. ಆದರೆ ಎಲ್ಲ ಕಣಜಗಳು ಅಪಾಯಕಾರಿಯಲ್ಲ. ಗೂಡುಗಳನ್ನು ಕಟ್ಟಲಿಕ್ಕೆ ಕಣಜಗಳು ಕತ್ತಲೆಯ ವಾತಾವರಣವನ್ನು ಇಷ್ಟಪಡ್ತವೆ. ಮಳೆಗೆ, ನೀರಿಗೆ, ಗಾಳಿಗೆ ಹಾಳಾಗದಂತೆ ತಮ್ಮ ಗೂಡುಗಳನ್ನು ರಚನೆ ಮಾಡಿಕೊಂಡು ಸಂತಾನವನ್ನು ಅಭಿವೃದ್ಧಿಪಡಿಸಿಕೊಳ್ತವೆ. ಹೀಗೆ ಉಪಕಾರಿ ಕೀಟವರ್ಗದಲ್ಲಿ ಕಣಜ ಪ್ರಮುಖವಾಗಿ ರೈತನಿಗೆ ನೆರವಾಗ್ತಾ ಇರುತ್ತೆ. ಕಣಜದ ಬಗ್ಗೆ ಈಗ ಹಾಡೊಂದು ಪ್ರಸಾರವಾಗ್ತಾ ಇದೆ ಶ್ರೋತೃಗಳೇ. ಈ ಹಾಡನ್ನು ಪ್ರಸ್ತುತಪಡಿಸಿದರೆ B.A. ಗಣೇಶ್. ಕೀಟ ಕೊಡದು ಕಾಟ, ಕಣದ ಕೀಟ ಕೊಡದು ಕಾಟ, ಹಾನಿ ಕೀಟಗಳತ್ತ ನೋಟ, ರೈತನ ಒಡನಾಟ, ರೈತನ ಒಡನಾಟ, ಕಣದ ಕೀಟ ಕೊಡದು ಕಾಟ, ಕಣದ ಕೀಟ ಕೊಡದು ಕಾಟ. ಬಣ್ಣ ಬಣ್ಣದ ಕಣಜ ಚುರುಕಿನಲ್ಲಿ ಸೋಜಿಗ, ಬಣ್ಣ ಬಣ್ಣದ ಕಣಜ ಚುರುಕಿನಲ್ಲಿ ಸೋಜಿಗ, ನಿನ್ನಿಂದ ಕಲಿಯಬೇಕು ಮನುಜ, ನಿನ್ನಿಂದ ಕಲಿಯಬೇಕು ಮನುಜ, ಕೀಟ ತೋಟಿಯಲ್ಲಿ ನಿನ್ನದು ಸಾಮ್ರಾಜ್ಯ, ಕೀಟ ತೋಟಿಯಲ್ಲಿ ನಿನ್ನದು ಸಾಮ್ರಾಜ್ಯ, ಕಣಜ ಕೀಟ ಕೊಡದು ಕಾಟ, ಕಣಜ ಕೀಟ ಕೊಡದು ಕಾಟ. ಬಣ್ಣ ಬಣ್ಣದ ಕಣಜ ಚುರುಕಿನಲ್ಲಿ ಸೋಜಿಗ, ಬಣ್ಣ ಬಣ್ಣದ ಕಣಜ ಚುರುಕಿನಲ್ಲಿ ಸೋಜಿಗ, ನಿನ್ನಿಂದ ಕಲಿಯಬೇಕು ಮನುಜ, ನಿನ್ನಿಂದ ಕಲಿಯಬೇಕು ಮನುಜ, ಕೀಟ ತೋಟಿಯಲ್ಲಿ ನಿಂತದು ಸಾಮ್ರಾಜ್ಯ, ಕೀಟ ತೋಟಿಯಲ್ಲಿ ನಿಂತದು ಸಾಮ್ರಾಜ್ಯ. ಕಣಜ ಕೀಟ ಕೊಡದು ಕಾಟ, ಹಾನಿ ಕೀಟಗಳತ್ತ ನೋಟ, ರೈತನ ಒಡನಾಟ, ರೈತನ ಒಡನಾಟ. ನಿನ್ನ ವಾಸ ಭಿನ್ನ ವಿಭಿನ್ನ, ನಿನ್ನ ವಾಸ ಭಿನ್ನ ವಿಭಿನ್ನ, ನೀ ಹಿಡಿಯುವೆ ಕೀಟಗಳನ್ನ, ನೀ ಹಿಡಿಯುವೆ ಕೀಟಗಳನ್ನ, ದೂರ ಮಾಡುವೆ ವಿಷಗಳನ್ನ, ದೂರ ಮಾಡುವೆ ವಿಷಗಳನ್ನ. ಕಾಣುತ್ತೇವೆ ನಿನ್ನಿಂದ ಉಪಕಾರಗಳನ್ನ, ಕಾಣುತ್ತೇವೆ ನಿನ್ನಿಂದ ಉಪಕಾರಗಳನ್ನ. ಕಣದ ಕೀಟ ಕೊಡದು ಕಾಟ, ಹಾನಿ ಕೀಟಗಳತ್ತ ನೋಟ, ರೈತನ ಒಡನಾಟ, ರೈತನ ಒಡನಾಟ. ನಿನ್ನದೆಂಬ ವಾಸಸ್ಥಳವಿಲ್ಲ, ನಿನ್ನದೆಂಬ ವಾಸಸ್ಥಳವಿಲ್ಲ, ನಿನ್ನದೆಂಬ ವಾಸಸ್ಥಳವಿಲ್ಲ. ಎಷ್ಟೆಲ್ಲ ಕಾಳಜಿ ನಿನಗಿದೆಯಲ್ಲ, ಎಷ್ಟೆಲ್ಲ ಕಾಳಜಿ ನಿನಗಿದೆಯಲ್ಲ. ಹಾನಿ ಕೀಟಗಳಿಗೆ ನೀ ಗೆಳೆಯನಲ್ಲ, ಹಾನಿ ಕೀಟಗಳಿಗೆ ನೀ ಗೆಳೆಯನಲ್ಲ. ನಮಿಸುತ್ತೇವೆ ನಿನಗೆ ನಾವೆಲ್ಲ, ನಮಿಸುತ್ತೇವೆ ನಿನಗೆ ನಾವೆಲ್ಲ, ನಮಿಸುತ್ತೇವೆ ನಿನಗೆ ನಾವೆಲ್ಲ. ಕಣದ ಕೀಟ ಕೊಡದು ಕಾಟ, ಕಣದ ಕೀಟ ಕೊಡದು ಕಾಟ, ಹಾನಿ ಕೀಟಗಳತ್ತ ನೋಟ, ರೈತನ ಒಡನಾಟ, ರೈತನ ಒಡನಾಟ, ರೈತನ ಒಡನಾಟ, ರೈತನ ಒಡನಾಟ. ರೈತ ಬಂದವರೇ, ಕೇಳುಗರೆ, ಮಣ್ಣಿಲ್ಲದಲ್ಲನೇ ನಮ್ಮ ಬದುಕೇ ಇಲ್ಲ. ಈ ಮಣ್ಣು ನಮಗೆ ಆಹಾರವನ್ನು ಕೊಟ್ಟು ಆಸರೆಯನ್ನು ನೀಡಿ ಆನಂದವನ್ನು ಒದಗಿಸಿದೆ. ಸಕಲ ಜೀವಿಗಳ ಆಶಯ ತಾಣ ಈ ಮಣ್ಣು. ಮಣ್ಣಿನ ಒಳಿತಿಗೆ ನಾವು ಎಷ್ಟು ಕೆಲಸಗಳನ್ನು ಮಾಡಿದರೂ ಸಾಲದೆ. ಮಣ್ಣು ಚೆನ್ನಾಗಿತ್ತಂದರೆ ಫಸಲುಗಳು ತುಂಬ ಚೆನ್ನಾಗಿ ಬರ್ತವೆ. ಮಣ್ಣಿನಲ್ಲಿ ರಾಸಾಯನಿಕಗಳು ವಿಷಗಳು ಸೇರಿದಷ್ಟು ಮಣ್ಣಿನ ಆರೋಗ್ಯ ಕೆಡುತ್ತೆ, ಬೆಳೆಗಳು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಬಂದ್ರೂ ಆ ಪದಾರ್ಥಗಳಲ್ಲಿ ವಿಷಗಳ ಪ್ರಮಾಣ ಸೇರಿಕೊಂಡು ನಮಗೆ ಹಾನಿ ಮಾಡಲಿಕ್ಕೆ ಶುರು ಮಾಡುತ್ತೆ. ಈಗ ಮಣ್ಣಿನ ಮಹತ್ವ ಕುರಿತ ಹಾಡು ಬಿತ್ತರವಾಗ್ತಾ ಇದೆ. ಹಾಡಿದ್ದಾರೆ ಬಿ ಎ ಗಣೇಶ್. ಮಣ್ಣು ಮನುಕುಲದ ಕಣ್ಣು, ಹಿರಿಯರು ಅಂದರು ಮಣ್ಣೇ ಹೊನ್ನು. ಮಣ್ಣು ಮನುಕುಲದ ಕಣ್ಣು, ಹಿರಿಯರು ಅಂದರು ಮಣ್ಣೇ ಹೊನ್ನು. ಎಲ್ಲ ಜೀವಿಗಳ ಸೆರೆಯೇ ಈ ಮಣ್ಣು, ಎಲ್ಲ ಜೀವಿಗಳ ಸೆರೆಯೇ ಈ ಮಣ್ಣು. ವಿಷ ಹಾಕಿ ಮಾಡಬೇಡಿ ಹುಣ್ಣು, ವಿಷ ಹಾಕಿ ಮಾಡಬೇಡಿ ಹುಣ್ಣು. ಮಣ್ಣು ಮನುಕುಲದ ಕಣ್ಣು, ಮಣ್ಣು ಮನುಕುಲದ ಕಣ್ಣು. Thank you. ಕಾಡಿನಲ್ಲಿವೆ. ಬಣ್ಣ ಬಣ್ಣದ ಮಣ್ಣುಗಳು ಸಿಗುತ್ತವೆ ನಮಗೆಲ್ಲ ಆಹಾರ ಧಾನ್ಯಗಳು. ಕಾಡಿನಲ್ಲಿವೆ ಬಣ್ಣ ಬಣ್ಣದ ಮಣ್ಣುಗಳು ಸಿಗುತ್ತವೆ ನಮಗೆಲ್ಲ ಆಹಾರ ಧಾನ್ಯಗಳು. ಲಭಿಸುತ್ತವೆ ವಿಭಿನ್ನ ಹಣ್ಣು ತರಕಾರಿಗಳು, ಲಭಿಸುತ್ತವೆ ವಿಭಿನ್ನ ಹಣ್ಣು ತರಕಾರಿಗಳು. ಇಲ್ಲಿವೆ ನಮಗೆ ಔಷಧಿ ಗಿಡಗಳು, ಇಲ್ಲಿವೆ ನಮಗೆ ಔಷಧಿ ಗಿಡಗಳು. ಮಣ್ಣು ಮನುಕುಲದ ಕಣ್ಣು, ಮಣ್ಣು ಮನುಕುಲದ ಕಣ್ಣು. ಇದುವರೆಗೆ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,300 ರೂಪಾಯಿಂದ 15,600 ರೂಪಾಯಿ, ಅರೇಬಿಕಾ ಚೆರಿ 7,300 ರೂಪಾಯಿಂದ 7,600 ರೂಪಾಯಿ, ರೊಬೇಸ್ಟಾ ಪಾರ್ಚ್ಮೆಂಟ್ 10,700 ರೂಪಾಯಿಂದ 10,800 ರೂಪಾಯಿ, ರೊಬೇಸ್ಟಾ ಚೆರಿ 5,100 ರೂಪಾಯಿಂದ 5,200 ರೂಪಾಯಿ, ಕಾಳುಮೆಣಸು 1 ಕ್ವಿಂಟಲ್ಗೆ 47,500 ರೂಪಾಯಿಂದ 49,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 6:50 ಕೃಷಿ ರಂಗ, ಕೃಷಿ ಇಲಾಖೆಯಿಂದ ಅನುಷ್ಠಾನವಾಗುತ್ತಿರುವ ಕಾರ್ಯಕ್ರಮಗಳು ಈ ಕುರಿತು ಜಂಟಿ ಕೃಷಿ ನಿರ್ದೇಶಕರಾದ ಶಬಾನಾ ಎಂ ಶೇಖ್ ಅವರೊಡನೆ ಸಂದರ್ಶನ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಅರ್ಧ ಲೀಟರ್ ಹಾಲ್ ತಗೊಂಡ್ ಬಾ. ನಿನ್ ಗಾಡಿ ಕೊಟ್ರೆ ಬೇಗ ಹೋಗ್ ಬರ್ತೀನಿ. ನಾನ್ ನಡ್ಕೊಂಡ್ ಹೋಗಲ್ಲಮ್ಮ. ಟಿವಿ ಪಕ್ಕ ಇದೆ ನೋಡು, ಬೇಗ ಹೋಗಿ ಬಾ. ಏನೇ ನೀನು, ಅವಳಿಗಿನ್ನು 15 ವರ್ಷ, ಲೈಸೆನ್ಸ್ ಬೇರೆ ಇಲ್ಲ, ಗಾಡಿ ಕೊಟ್ಟು ಕಳಿಸ್ತೀಯಲ್ಲೇ. ನೀವೇ ಹೋಗಿ, ನಂಗೆ ಟೈಮ್ ಇಲ್ಲ. ಚಿನ್ನು ಜೋಪಾನ.